ಇದುವರೆಗೆ ಹೈನುಗಾರಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕಿನ ಮೈಲಾರ ಗ್ರಾಮದ ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಸ್ ರೂಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಕೊಲಹಾರ್ ತಾಲೂಕಿನ ತಳೆವಾಡ ಗ್ರಾಮದ ಶ್ರೀಮತಿ ನಿಂಗವ್ವ ಯಲ್ಲಪ್ಪ ಕರ್ವಸಪ್ಪಗೋಳ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಎದ್ದುಗಳಿಗೆ ಮೊದಲಾಗೋ